ಇನ್ನೆಲ್ಲ ಮಾಡಿದ್ಮೇಲೂ ಬರ್ತದ ಅಂತ ಮತ್ತೆ ಬೇರೆ ಹೌದಿಲ್ಲ. ಅದಕ್ಕೇನು ಜಲ್ದಿ ಹೇಳ್ಬೇಕು, ಜಲ್ದಿ ಹೇಳ್ರಿ, ಜಲ್ದಿ ಮಲಗ್ರಿ, ಜಲ್ದಿ ಹೇಳ್ರಿ ಅಂತ ಹೇಳ್ರಿ. ಟೈಮಿಗೆ ಊಟ ಮಾಡ್ರಿ. ಡಾಕ್ಟರ್ ಬಲ್ಲಿ ಹೋದ್ರೆ ಮೊದಲನೇ ಕೇಳ್ತಾರೆ ಹಸಿವಾಲಿತ್ತದ್ರಿ, ಹಸಿವಾಲಿ ಮೊದಲನೇ ಪ್ರಶ್ನೆ. ನಿದ್ದೆ ಚಲೋ ಮಾಡ್ತೀರಿ, ನಿದ್ದೆ ಎರಡನೇ ಪ್ರಶ್ನೆ. ಮೂರನೇ ದಿನ ಮೋಷನ್ ಕ್ಲಿಯರ್ ಇದ್ರಿ, ಹೌದು ಫಸ್ಟ್ ಹಾಕೋದು ಯಾವುದೇ ಡಾಕ್ಟರ್ ಇದ್ರಿ ಮೂರೇ. ಇವು ಮೂರು ನಾವು